ವಿಶ್ವ ಮಣ್ಣು ದಿನಾಚರಣೆ ಸಮಾರಂಭದ ಬಾನುಲಿ ವರದಿ ಕೇಳುತ್ತೀರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಎ.ವೈ. ಹೂಗಾರ್ ಅಂತ, ಮುಖ್ಯ ಬೇಸಾಯ ತಜ್ಞನಾಗಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತಿನ ದಿವಸ ಮಾಗಿ ಉಳುಮೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳುತ್ತೇನೆ. ತಮಗೆಲ್ಲ ತಿಳಿದಿರುವ ಹಾಗೆ ಮಾಗಿ ಉಳುಮೆಯು ಅನಾದಿ ಕಾಲದಿಂದಲೂ ಕೂಡ ರೂಢಿಯಲ್ಲಿರತಕ್ಕಂಥ ಒಂದು ಸಾಮಾನ್ಯವಾದ ಬೇಸಾಯ ಕ್ರಮ. ಹದವಾಗಿ ಉತ್ತ ಭೂಮಿಯಲ್ಲಿ ನಾವು ಚೆನ್ನಾಗಿ ಬೆಳೆಯನ್ನು ಬೆಳೆಯಬಹುದಂತೇಳಿ ಎಲ್ರಿಗೂ ತಿಳಿದಿರತಕ್ಕಂಥ ಅಂಶ. ಸೊ ಅದರಲ್ಲಿಯೂ ಕೂಡ ಮಾಗಿ ಉಳುಮೆಯು ಬೇಸಾಯದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ತಮಗೆಲ್ಲ ತಿಳಿದಿರೋ ಹಾಗೆ ಮಾಗಿ ಉಳುಮೆಯನ್ನು ನಾವು ಬೆಳೆ ಕಟಾವಿನ ನಂತರ ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ, ಅಂದರೆ ಮುಂಗಾರಿ ಬೆಳೆಯ ಒಂದು ಕಟಾವಿನ ನಂತರ ತೇವಾಂಶ ಆರುವ ಮುನ್ನವೇ ನಾವು ಭೂಮಿಯನ್ನು ಉಳುಮೆ ಮಾಡುವುದಕ್ಕೆ ಮಾಗಿ ಉಳುಮೆ ಅಂತ ನಾವು ಕರಿತೇವೆ. ಹೆಚ್ಚಾಗಿ ಅಂದರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಾಡತಕ್ಕಂಥ ಉಳುಮೆ. ಇನ್ನು ಈ ರೀತಿಯಾಗಿ ಉಳುಮೆಯನ್ನು ಮಾಡುವುದರಿಂದ ಆಗತಕ್ಕಂಥ ಪ್ರಯೋಜನಗಳು, ಅದರಲ್ಲಿ ಮುಖ್ಯವಾಗಿ ಭೂಮಿಯ ಮೇಲ್ಮೈ ಹೆಚ್ಚು ಮೃದುವಾಗುತ್ತದೆ, ಅಂದರೆ ಮೆತ್ತಗಾಗುತ್ತದೆ. ಇದು ಮೊದಲನೇ ಅಂಶ. ಎರಡನೇದ್ದು, ಮಳೆಯಿಂದ ಬಿದ್ದಂಥ ನೀರು ಎಲ್ಲಿಯೂ ಕೂಡ ಕೊಚ್ಚಣೆಯಾಗದೆ ಮಣ್ಣಿನಲ್ಲೇ ಇಂಗುವಂತಾಗುತ್ತದೆ. ಇನ್ನು ಮೂರನೇದಾಗಿ, ಮೇಲ್ಮಣ್ಣು ಕೂಡ ಕೊಚ್ಚಿ ಹೋಗದೆ ಅದರಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಪೋಲಾಗದಂತೆ ತಡೆಗಟ್ಟುವುದು. ಇನ್ನು ನಾಲ್ಕನೇದ್ದು, ಮಣ್ಣು ಮತ್ತು ನೀರಿನ ಸಂಪೂರ್ಣವಾದ ಸಂರಕ್ಷಣೆ ಆಗ್ತದೆ. ಇನ್ನು ಮಾಗಿ ಉಳುಮೆ ಮಾಡೋದ್ರಿಂದ ಒಳಮಣ್ಣು ಮೇಲೆ ಬರುತ್ತೆ, ಮೇಲ್ಮಣ್ಣು ಒಳಗಡೆ ಹೋಗುತ್ತೆ. ಹೀಗೆ ಒಳಮಣ್ಣು ಮೇಲ್ಗಡೆ ಅಂದರೆ ಬಿಸಿಲಿಗೆ ಬಿದ್ದಾಗ ಆ ಮಣ್ಣಿನಲ್ಲಿ ಇರತಕ್ಕಂಥ ರೋಗಾಣುವಿನ ಅಂಶಗಳು ಸೂರ್ಯರಶ್ಮಿಯ ತಾಪದಿಂದ ನಾಶವಾಗ್ತದೆ. ಇನ್ನು ತಳಮಣ್ಣು, ಅದರಲ್ಲಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಅದರಲ್ಲಿ ಇರತಕ್ಕಂಥ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆ ಉಂಟಾಗಿ ಅದರ ಗುಣಧರ್ಮಗಳು ಒಂದು ವಿಶೇಷವಾಗಿ ಮಾರ್ಪಾಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಳ್ಳೆಯ ಗುಣಧರ್ಮವನ್ನು ಪಡೀಲಿಕ್ಕೆ ಕೂಡ ಈ ಮಾಗಿ ಉಳುಮೆ ಸಾಕಷ್ಟು ಪ್ರಮಾಣದಲ್ಲಿ ಸಹಾಯಕವಾಗ್ತದೆ. ಒಟ್ಟಾರೆಯಾಗಿ ನಾವು ಹೇಳೋದ್ರಂದ್ರೆ ಈ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಜೊತೆಗೆ ರೋಗ ಮತ್ತು ರುಜಿನಗಳು ನಾಶವಾಗುವು. ಮಾಗಿ ಉಳುಮೆ ಅಥವಾ ಉಳುಮೆಯ ಮುಖ್ಯ ಉದ್ದೇಶ ಏನಂದ್ರೆ, ಒಂದನೇದಾಗಿ ಮೆದುವಾದ ಮಡಿ ತಯಾರಿಕೆ, ಅಂದರೆ ಬಿತ್ತಿದಂತಹ ಬೀಜವು ಚೆನ್ನಾಗಿ ಬೆಳೆಯಲು ಅನುಕೂಲವಾಗುವಂತಹ ಮಡಿಯನ್ನು ತಯಾರಿಸುವುದು. ಎರಡನೇದು, ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಗಾಳಿಯಾಡುವಿಕೆ ಹಾಗೂ ಬೇರುಗಳ ಪ್ರಸರಣ ಹೆಚ್ಚಾಗಲಿಕ್ಕೆ ಕೂಡ ಕಾರಣ ಆಗ್ತದೆ. ಇನ್ನು ಮೂರನೇದಾಗಿ, ಮಳೆಯ ನೀರು ಭೂಮಿಯಲ್ಲಿ ಸಂಗ್ರಹಣೆ ಆಗ್ತದೆ. ನಾಲ್ಕನೇದಾಗಿ, ಬಹುವಾರ್ಷಿಕ ಮತ್ತು ವಾರ್ಷಿಕ ಕಳೆಗಳ ನಿಯಂತ್ರಣ, ಅಂದರೆ ಸಾಮಾನ್ಯವಾಗಿ ಈ ಗಜ್ಜರಿ ಕಸ ಅಥವಾ ಜೇಕು ಅಂತ ಹೇಳ್ತೇವೆ, ಮತ್ತು ಹರಿಯಾಳಿ ಅಂತೇವಿ, ಕರಿಕೆ ಕಸ, ಇವೆಲ್ಲ ಕೂಡ ನಾಶ ಆಗಲಿಕ್ಕೆ ಕೂಡ ಇದು ಸಹಾಯಕವಾಗ್ತದೆ. ಇನ್ನು ಕೊನೆಯದಾಗಿ, ಭೂಮಿಯ ಫಲವತ್ತತೆ ಹೆಚ್ಚಾಗುವುದು. ಸೊ ಈ ರೀತಿಯಾಗಿ ನಾನಾ ರೀತಿಯ ಒಂದು ಪ್ರಯೋಜನಗಳು ಇರುವುದರಿಂದ ರೈತರು ಸಾಮಾನ್ಯವಾಗಿ ಅಂದರೆ ಮುಂಗಾರಿ ಬೆಳೆಯ ಕಟಾವಿನ ನಂತರ ಮಾಗಿ ಉಳುಮೆ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಇನ್ನು ಈ ಮಾಗಿ ಉಳುಮೆ ಅಥವಾ ಉಳುಮೆಯ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ನಮ್ಮನ್ನು ಫೋನಿನ ಮುಖಾಂತರ ಸಂಪರ್ಕಿಸಬಹುದು ಅಥವಾ ವೈಯಕ್ತಿಕವಾಗಿ ಕೂಡ ಭೇಟಿಯಾಗಬಹುದು. ನನ್ನ ದೂರವಾಣಿಯ ಸಂಖ್ಯೆ

ಸೊ ಆ ಒಂದು ಜೀವಕೋಶಗಳು ಇವತ್ತು ಆಧುನೀಕರಣದಿಂದ ರಾಸಾಯನಿಕ ಕೃಷಿಯಿಂದ ಇವತ್ತು ನಾವು ಮಾಡ್ತಾ ಇರತಕ್ಕಂಥ ವಿವಿಧ ಅನೇಕ ವೈಜ್ಞಾನಿಕ ಕ್ರಮಗಳಿಂದ ಇವತ್ತು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತಾ ಇದ್ದಾವೆ. ಆ ಕಾರಣದಿಂದ ಇವತ್ತು ಮುಂದೆ ಇನ್ನ 2035 ಅಥವಾ 2040 ಇಸ್ವಿ ಅಷ್ಟೊತ್ತಿಗೆ ನಮ್ಮ ಆಹಾರದ ಉತ್ಪಾದನೆ ಇದರಿಂದ ಡಬಲ್ ಆಗ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೀತಾ ಇರತಕ್ಕಂಥ ಒಂದು ಜನಸಂಖ್ಯೆಗೆ, ಆ ಒಂದು ಜನಸಂಖ್ಯೆಗೆ ನಾವು ಆಹಾರವನ್ನು ಒದಗಿಸ್ಬೇಕು ಅಂತ ಹೇಳಿದ್ರೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಂಥ ಒಂದು ಎಲ್ಲ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿ ಇವತ್ತು ಎಲ್ಲ ಶೋಧಕರು ಇವತ್ತು ಹೇಳ್ತಾ ಬಂದಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಜ್ಞಾನ ಒಂದು ಸಂಶೋಧನೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಬೆಳೆಗಳನ್ನು ಬೆಳೆಯಲಿ, ಆ ಬೆಳೆಗಳ ಗುಣಮಟ್ಟ ಇರ್ಬೋದು, ಬೆಳೆಗಳ ಒಂದು ಇಳುವರಿ ಇರ್ಬೋದು, ಆ ಒಂದು ಬೆಳೆಗಳ ಒಂದು ಆರ್ಥಿಕ ಸಾಮರ್ಥ್ಯ ಇರ್ಬೋದು, ಇವೆಲ್ಲವೂ ನಿರ್ಧಾರ ಆಗ್ತಕ್ಕಂಥದ್ದು ಮಣ್ಣಿನ ಗುಣಧರ್ಮಗಳ ಮೇಲೆ ಅಂತ ಹೇಳಿ ಹೇಳ್ತೇವೆ. ಅದನ್ನ ಅರಿತಂತ ನಮ್ಮ ಯುನೈಟೆಡ್ ಸಾಯಿಲ್ ಆರ್ಗನೈಸೇಷನ್ ಏನಿದೆ, ಅವರು 2012 ಇಸ್ವಿಯಿಂದ ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು ಬಹಳ ಶ್ಲಾಘನೀಯಕರವಾದಂಥ ಒಂದು ವಿಷಯ. ಸೊ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದ ಒಂದು ಮೂಲ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ, ಮಣ್ಣೇ ನಮ್ಮ ಆಹಾರ ಉತ್ಪಾದನೆಗೆ ಮೂಲ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಈ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಜೊತೆಗೆ ಪರಿಸರ ಸ್ನೇಹಿ ಕೃಷಿಯನ್ನು ನಾವು ಮಣ್ಣಿನ ಜೊತೆಗೆ ಕೂಡಿಸ್ಬೇಕು ಅಂತಕ್ಕಂಥದ್ದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಯಾಕಂತ ಹೇಳಿದ್ರೆ, ಪರಿಸರಕ್ಕೆ ವಿರುದ್ಧವಾದಂಥ ಒಂದು ಕೃಷಿಯನ್ನು ಮಾಡಿದ್ರೆ ನಾವು ಕೃಷಿ ಅವನತಿಗೆ ಹೋಗ್ತಕ್ಕಂಥದ್ದು ಬಹಳ ದೂರ ಇಲ್ಲ ಅಂತಕ್ಕಂಥ ಒಂದು ಕಾಲ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನೀವೆಲ್ಲ ವಾಯು ಮಾಲಿನ್ಯ ಮಾತಾಡ್ತೀರಾ, ಜಲ ಮಾಲಿನ್ಯ ಮಾತಾಡ್ತೀರಾ, ಶಬ್ದ ಮಾಲಿನ್ಯ ಮಾತಾಡ್ತೀರಾ, ಆದರೆ ಮಣ್ಣು ಮಾಲಿನ್ಯ ಆಗಿದೆ ಅಂತ ಹೇಳಿ ಯಾರೂ ಸಹ ನೀವು ನಂಬೋದಿಲ್ಲ. ಇವತ್ತು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುತ್ತಿರೋದ್ರಿಂದ, ನಾವು ರಾಸಾಯನಿಕ ಕೃಷಿಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರೋದ್ರಿಂದ, ನಾವು ಅವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನು ಹಾಕ್ತಾ ಇರೋದ್ರಿಂದ ಇವತ್ತು ನಮ್ಮ ಮಣ್ಣು ಸಹ ಮಾಲಿನ್ಯವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾವು ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ಇರ್ತಕ್ಕಂಥ ಏನು ಒಟ್ಟು ಕೃಷಿ ಭೂಮಿ ಏನಿದೆ, ಆ ಒಟ್ಟು ಕೃಷಿ ಭೂಮಿನಲ್ಲಿ ಮಣ್ಣಿನ ಆರೋಗ್ಯವನ್ನು ನೀವು ಗಮನಕ್ಕೆ ಇಟ್ಕೋಬೇಕು. ಇವತ್ತು ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸ್ತೇವೆ ಹೊರತು ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಯಾರೂ ಗಮನ ಹರಿಸ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು. ಮುಂದೆ ಇನ್ನ 20 ಹೋದ್ರೆ ಫಲವತ್ತತೆ ಇರತಕ್ಕಂಥ 2 ಇರೋವನು ಶ್ರೀಮಂತ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಖಜಾಂಚಿಗಳು ಹಾಗೂ ತರಳಬಾಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರು ಆದಂತಹ ಬಿ ಉಮೇಶ್ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು ಅಂದರೆ ದ್ವಿದಳ ಧಾನ್ಯಗಳ ಪಾತ್ರ ಬಹಳ ಮುಖ್ಯ ಎಂದರು. ಮಣ್ಣಿನ ಫಲವತ್ತತೆಯನ್ನು ನಾವು ಉಪಯೋಗ ಮಾಡಿಕೊಂಡು ಬೆಳಿತೀವಿ. ನಾವು ಬರೀ ಅದರಲ್ಲಿ ಇರೋ ಸತ್ವವನ್ನು ಹೀರಿಕೊಳ್ಳೋದಲ್ಲ, ಅದಕ್ಕೂ ಕೂಡ ನಾವು ಹಿಂದೆ ಸತ್ವವನ್ನು ಕೊಡಬೇಕು. ಯಾಕಂದ್ರೆ ಹಿಂದೆಲ್ಲ ಯಾವುದೇ ರೈತರಾಗಲಿ ಅಕ್ಕಡಿ ಬೆಳೆಯಾದಂಥ ತೊಗರಿ, ಅವರೆ, ಅಲಸಂದಿ ಈ ಥರದವೆಲ್ಲ ಬೆಳೀತಿದ್ರು. ಅದರಿಂದ ದ್ವಿದಳ ಧಾನ್ಯ ಹಾಕೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚುತ್ತೆ. ಆಮೇಲೆ ಹಿಂದೆ ಎಲ್ಲ ದನಕರುಗಳು, ಎಲ್ಲ ಮನೆಯವರೆಗೂ ದನಕರುಗಳು ಇರ್ತಿದ್ವು. ಸಗಣಿ ಗೊಬ್ಬರವನ್ನು ಪ್ರತಿ ವರ್ಷ ಕಾಂಪೋಸ್ಟ್ ಗೊಬ್ಬರವನ್ನು ಹೊಡೆದು ಭೂಮಿಯನ್ನು ಫಲವತ್ತತೆಯನ್ನು ಹೆಚ್ಚಳ ಮಾಡಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ವಿ. ಅದು ಸ್ವಾಭಾವಿಕವಾಗಿ ಅದು ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ಹಿಂದೆ ಸೊಪ್ಪಾಗಲಿ ಒಂಗೆ ಸೊಪ್ಪಾಗಲಿ ಭೂಮಿಗೆ ಅಳವಡಿಸ್ತಿದ್ವಿ. ಹಿಂದೆಲ್ಲ ದಾವಣಗೆರೆ ಸಿಟಿಯಲ್ಲಿ ಕಾಂಪೋಸ್ಟ್ ಪಿಟ್ಗಳು ಇರ್ತಿದ್ವು, ಈಗಂತೂ ಇಲ್ಲೇ ಇಲ್ಲ. ಮೊದಲೆಲ್ಲ ಸಾಕಷ್ಟು ಮಾರ್ಚಿಗಳು ಬಂತಂದ್ರೆ ಗಾಡಿಗಳು ಕಟ್ಟಿಕೊಂಡು ಎಲ್ಲ ಗೊಬ್ಬರ ಸಿಟಿಯಿಂದ ಹೊಲಗಳಿಗೆ ಹೊಡಿತಿದ್ರು. ಈಗ ಎಲ್ಲ ಸರ್ಕಾರಿ ಗೊಬ್ಬರ ಬಂದ್ಮೇಲೆ ಅವೆಲ್ಲ ನಿಂತು ಹೋಗ್ಬಿಟ್ಟಿದಾವೆ. ಎಲ್ಲ ರಾಸಾಯನಿಕ ಗೊಬ್ಬರನೇ ಯೂಸ್ ಮಾಡೋದು ಜಾಸ್ತಿ ಆಗೈತಿ. ಅದರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ನಾವು ಯಾವಾಗಲೂ ಉಳಿಸ್ಕೋಬೇಕು. ಅದರಿಂದ ನಾವು ಈಗ ಡೈಂಚ ಸಣಬು ಇವನ್ನೆಲ್ಲ ಈಗ ಬಂದಿರೋ ಬೀಜಗಳು ಮೊದಲೆಲ್ಲ ಇದ್ದಿಲ್ಲ. ನಾವೆಲ್ಲ ಬರೀ ಅಲ್ಸದ್ರ ಧಾನ್ಯಗಳೇ ಉಪಯೋಗಿಸ್ಕೊಂಡು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ತಿದ್ವಿ. ಈಗ ಮಣ್ಣಿನ ಫಲವತ್ತತೆ ಹೆಚ್ಚಲಿಕ್ಕೆ ಈ ದ್ವಿದಳ ಧಾನ್ಯಗಳು ಎಲ್ಲ ಬೆಳಿಬೇಕು, ಮತ್ತೆ ದೈಂಚ ಮತ್ತೆ ಸಣಬು ಇಂಥವೆಲ್ಲ ನಾವು ಬೆಳೆದು ಭೂಮಿಯ ಫಲವತ್ತತೆ ಹೆಚ್ಚಬೇಕು. ಹಿಂದೆಲ್ಲ ಒಂಗೆ ಸೊಪ್ಪು ಉಪಯೋಗಿಸ್ತಿದ್ರು, ಈ ಥರ ಎಲ್ಲ ಬೆಳೆದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ತಾ ಇದ್ರು. ಮೊದಲೆಲ್ಲ ರಾಸಾಯನಿಕ ಗೊಬ್ಬರದ ಯೂಸ್ ಮಾಡಿ ಹಂಗಾಗಿ ಭೂಮಿ ಫಲವತ್ತತೆ ಅದರಲ್ಲಿ ಜೀವ ಕೋಶಗಳೆಲ್ಲ ಇರ್ತಿದ್ರು, ಸಾಯ್ತಿರ್ಲಿಲ್ಲ. ಈಗೆಲ್ಲ ಕಳೆನಾಶಕ ಬಂದು ನಮ್ಮ ಎಲ್ಲ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದಾವೆ. ಅವನ್ನೆಲ್ಲ ವರ್ಷಕ್ಕೆ ಒಂದು ಸರಿ ಏನಾದ್ರು ಉಪಯೋಗಿಸಿದೆ, ಅದನ್ನ ಪ್ರತಿ 2 3 ಮಾತ್ರ ಕಳೆನಾಶಕವನ್ನು ಯಾರು ಉಪಯೋಗಿಸ್ಬೇಡಿ. ಅದು ಮಾಡಿದ್ರೆ ಇನ್ನೂ ಒಳ್ಳೇದೇ, ಕಳೆನಾಶಕ ಉಪಯೋಗಿಸ್ದಂಗಿದ್ರೆ. ಯಾಕಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ನಮಗೆ ಇದಾಗುತ್ತೆ. ಮುಂದಿನ ಪೀಳಿಗೆಗೆ ನಾವು ನಮ್ಮ ಭೂಮಿಯ ಫಲವತ್ತತೆಯನ್ನು ಬಿಟ್ಟುಕೊಟ್ಟು ಹೋಗಬೇಕು, ಮಣ್ಣನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಬಂದವರಿಗೆ ನನ್ನ 4 ಮಾತುಗಳನ್ನು ತಿಳಿಸಿ ನನ್ನ ಎಲ್ಲರಿಗೂ ವಂದನೆಗಳು. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಯೋಜನಾ ಅಭಿಯಂತರರೂ ಆದ ಶ್ರೀ ಅಪ್ಪನಗೌಡ ಗೌಡರ್ ಅವರು ಮಾತನಾಡುತ್ತಾ, ಕೃಷಿಯಲ್ಲಿ ಕೊಳವೆ ಬಾವಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪಂಪ್ಗಳನ್ನು ಬಳಸಬೇಕು, ಜೊತೆಗೆ ನೀರು ಮತ್ತು ವಿದ್ಯುತ್ ಅನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದರು. ಕೃಷಿಯಲ್ಲಿ ಪಂಪಿಂಗ್ ವ್ಯವಸ್ಥೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಭೂಮಿಯಿಂದ ನೀರೆತ್ತೋದಕ್ಕೆ ಸಾಗಿಸೋದಕ್ಕೆ ಪಂಪ್ ತುಂಬಾನೇ ಅವಶ್ಯಕತೆ. ಆ ಪಂಪ್ಗಳನ್ನ ನಾವು ಯಾವ ರೀತಿಯ ಆಯ್ಕೆ ಮಾಡ್ಕೋಬೇಕು ಅದು ಕೂಡ ಬಹಳ ಮುಖ್ಯವಾಗಿರ್ತದೆ. ಈಗ ನಾವು ಸುಮಾರು ಕನಿಷ್ಠ ಒಂದು 15 ವರ್ಷದಿಂದ ಒಂದೇ ಪಂಪಿಂಗ್ ವ್ಯವಸ್ಥೆನ ಬಳಸ್ಕೊಂಡು ಬಂದಿರ್ತೀವಿ. ಕಾಲಾನಂತರ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಹೊಸ ಹೊಸ ನಮೂನಿಯ ಪಂಪ್ ಸೆಟ್ಸ್ ಗಳೆಲ್ಲ ಬಂದಿರ್ತವೆ. ನಾವು ಹೇಳೋದೇನಂತಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಭಾರತ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಬರತಕ್ಕಂತಹ ಒಂದು ಇಂಧನ ಸಂರಕ್ಷಣಾ ಸಂಸ್ಥೆ ಏನಿದೆ, ಕೆಲವೊಂದಿಷ್ಟು ಮಾನದಂಡಗಳನ್ನ ವಿದ್ಯುತ್ ಪರಿಕರಗಳಿಗೆ ಅಳವಡಿಸಿರ್ತಾರೆ. ತಾವೆಲ್ಲ ನೋಡಿರುವಂಗೆ ಸ್ಟಾರ್ ರೇಟಿಂಗ್ ವಿದ್ಯುತ್ ಉಪಕರಣಗಳನ್ನ ನೀವು ನೋಡಿರ್ತೀರಿ. ಕೃಷಿಯಲ್ಲಿ ಪಂಪ್ ಸೆಟ್ಗಳು ಕೆಲಸ ಮಾಡ್ತವೆ, ಯಾವುದಕ್ಕೆ 5 ಸ್ಟಾರ್ ಇರುವಂತಹ ಪಂಪ್ ಸೆಟ್ಸ್ ಇರ್ತದೋ ಅಥವಾ ಇತರ ಯಾವುದೇ ಎಲೆಕ್ಟ್ರಿಕಲ್ ವಿದ್ಯುತ್ ಉಪಕರಣ ಇರ್ತದೋ ಅದು ಹಣ ಉಳಿತಾಯ ಆಗುವಂತಹ ಕೆಲಸ ಮಾಡ್ತದೆ, ಪರಿಸರ ಉಳಿತಾಯ ಆಗುವಂತಹ ಕೆಲಸ ಮಾಡ್ತದೆ. ಈ ನಿಟ್ಟಿನಲ್ಲಿ ನಾವು ಪಂಪಿಂಗ್ ವ್ಯವಸ್ಥೆನ ಆದಷ್ಟು ಗೊತ್ತಿರೋ ಹಂಗೆ 5 ಸ್ಟಾರ್ ಅಥವಾ 4 ಸ್ಟಾರ್ ಇರುವಂತಹ ಪಂಪ್ ಸೆಟ್ಸ್ ಗಳನ್ನ ಖರೀದಿ ಮಾಡಿ ಬಳಕೆ ಮಾಡಬೇಕು. ನಾವು ಜನರಲ್ ಆಗಿ ಏನ್ ಅನ್ಕೊಂಡಿರ್ತೀವಿ, ನೀರ್ ಜಾಸ್ತಿ ಬರಬೇಕಂದ್ರೆ ಜಾಸ್ತಿ ಕರೆಂಟ್ ಕೊಟ್ಟಾಗ ನೀರ್ ಜಾಸ್ತಿ ಬರ್ತದೆ ಅಂತ ಅನ್ಕೊಂತೀವಿ. ಅದು ಆ ರೀತಿ ಆಗಿರೋದಿಲ್ಲ. ಕಡಿಮೆ ವಿದ್ಯುತ್ ಅನ್ನ ಬಳಸ್ಕೊಂಡು ಕೂಡ ನಮ್ಮ ನೀರಿನ ಏನು ಎಷ್ಟು ಪರಿಮಾಣ ಇರ್ತದೆ ಅದರ ಅನುಗುಣವಾಗಿ ನೀರನ್ನ ಒದಗಿಸುವಂತ ಕೆಲಸ ಸ್ಟಾರ್ ರೇಟಿಂಗ್ ಇರುವಂತಹ ಪಂಪ್ ಸೆಟ್ಸ್ ಗಳು ಮಾಡ್ತವೆ. ಎರಡನೇದು, ನೀರನ್ನ ಹೆಚ್ಚಿನ ಹೊರ ಹರಿವು ಇರ್ತದೆ, ಹೆಚ್ಚಿನ ಕಾರ್ಯಕ್ಷಮತೆ ಇರ್ತದೆ, ವಿದ್ಯುತ್ ವೆಚ್ಚ ತುಂಬಾ ಕಡಿಮೆ ಆಗ್ತದೆ. ನೀವು ಸುಮಾರು ಸ್ಟಾರ್ ಲೇಬಲ್ ಇಲ್ಲದೆ ಇರುವಂತಹ ಪಂಪ್ ಸೆಟ್ಸಿಗೂ ಸ್ಟಾರ್ ಲೇಬಲ್ ಇರುವಂತಹ ಪಂಪ್ ಸೆಟ್ಸಿಗೂ ಕನಿಷ್ಠ 30% ವಿದ್ಯುತ್ ಉಳಿತಾಯ ಆಗ್ತದೆ. ಯೋಚನೆ ಮಾಡಿ, 30% ವಿದ್ಯುತ್ ಕಡಿಮೆ ಆದ್ರೆ ಎಷ್ಟೊಂದು ಆರ್ಥಿಕವಾಗಿ ನಮಗೆ ಅನುಕೂಲ ಆಗ್ತದೆ ಅನ್ನೋದನ್ನ ಗಮನಿಸಿಕೊಂಡು ಸ್ಟಾರ್ ಲೇಬಲ್ ಇರುವಂತಹ ಪಂಪ್ ಸೆಟ್ಸ್ ಗಳನ್ನ ಬಳಕೆ ಮಾಡಿ. ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಜಿಎಂ ಚಂದ್ರಶೇಖರಪ್ಪ ಅವರು ಮಾತನಾಡಿ, ಕೃಷಿ ಇಲಾಖೆಯ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆತ್ಮ ಯೋಜನೆಯಲ್ಲಿ ರೈತರಿಗೆ ಇರತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಆತ್ಮ ಯೋಜನೆ ಅಂದ್ರೆ ಇದೊಂದು ಕೃಷಿ ಇಲಾಖೆ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಒಂದು ಯೋಜನೆಯು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳು ಅಂದ್ರೆ ಹೊಸದಾಗಿ ಯಾವುದೇ ಬೆಳೆಗಳಾಗಲಿ ಕೀಟಗಳಾಗಲಿ ರೋಗಗಳ ಬಗ್ಗೆ ಆಗಲಿ ರೈತರಿಗೆ ಒಂದು ತರಬೇತಿ ಬೇಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳುತ್ತೇವೆ. ಈ ಒಂದು ತರಬೇತಿಯು ಜಿಲ್ಲಾ ಮಟ್ಟದಾಗ, ತಾಲೂಕು ಮಟ್ಟದಾಗ, ಈಗ ರಾಜ್ಯ ಮಟ್ಟದೊಳಗೂ ಸಹ ಈ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಅವಕಾಶವಿದೆ. ಅದೇ ತರ ಈ ಒಂದು ನಮ್ಮ ಆತ್ಮ ಯೋಜನೆಯಲ್ಲಿ ಕೃಷಿ ಅಧ್ಯಯನ ಪ್ರವಾಸ ಕೆಲವು ಗೊತ್ತಿರಬೇಕು ರೈತರಿಗೆ. ಬೆಂಗಳೂರಾಗಲಿ ಧಾರವಾಡ ಆಗಲಿ ಇಲ್ಲೇ ಕೃಷಿ ಮೇಳ ಮಾಡಿರುವ ಈ ಒಂದು ಯೋಜನೆ ಒಳಗೆ ರೈತರನ್ನು ಅಲ್ಲಿ ಕರೆದುಕೊಂಡು ಹೋಗಿ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಕೊಡಿಸುವ ಒಂದು ಅವಕಾಶ ಈ ಒಂದು ಯೋಜನೆಯಲ್ಲಿ ಇದೆ. ಅದೇ ತರ ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷಿಕೆಗಳು. ಪ್ರಾತ್ಯಕ್ಷಿಕೆ ಅಂದ್ರೆ ಹೊಸ ಹೊಸದು. ಈಗ ಇತ್ತೀಚಿನ ದಿನಗಳ ಕೃಷಿ ಹೊಂಡ ಬಹಳ ಇದೆ ನಮ್ಮ ಜಿಲ್ಲೆ ಒಳಗೆ. ಕೃಷಿ ಹೊಂಡದಾಗ ರೈತರುಗಳು ಏನು ಮಾಡ್ತಿದ್ರಲಿಲ್ಲ. ಕೃಷಿ ಹೊಂಡ ಇರುವಂತ ರೈತರುಗಳಿಗೆ ನಮ್ಮ ಯೋಜನೆಯ ಮುಖಾಂತರ ಅವರಿಗೆ ಮೀನು ಮರಿಗಳನ್ನು ಕೊಡಿಸಿ ಮೀನು ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ಕೊಡಿಸಿದ್ವಿ. ಅದೇ ತರ ಜೇನು ಸಾಕುವಂತ ರೈತರಿಗೆ ತೋಟಗಾರಿಕೆ ಇಲಾಖೆ ಮುಖಾಂತರ ಜೇನು ಸಾಕುವಂಗೆ ಸಹ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ವಿ. ಅದೇ ತರ ನಮ್ಮ ಒಂದು ಈ ಯೋಜನೆಯಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಅಂದ್ರೆ ರೈತರ ಹೊಲದಲ್ಲೇ ಹೋಗಿ ಒಂದು ಆ ಒಂದು ಗ್ರಾಮದ 25 ಜನ ರೈತರುಗಳು ಕರೆಸಿ ಒಬ್ಬ ದಾನಿ ರೈತನನ್ನು ಆಯ್ಕೆ ಮಾಡಿಕೊಂಡು ಆ ರೈತರ ಹೊಲದಲ್ಲಿ ಅಂದ್ರೆ ಲ್ಯಾಂಡ್ ಪ್ರಿಪರೇಷನ್ ಅಂತ ಮಾಡಿ ಯಾವ್ದೋ ಒಂದು ಕ್ರಾಪ್ ತಗೊಂಡು ಬಗ್ಗೆ ರೈತ ಕ್ಷೇತ್ರ ಪಾಠಶಾಲೆ ಮಾಡಿದ್ರೆ ಆ ಒಂದು ಡ್ಯೂರೇಷನ್ ಅಂದ್ರೆ ಬೆಳೆಗೆ ದಿವಸಗಳ ನೋಡಿಕೊಂಡು ಒಂದು 5-6 ಅಧಿವೇಶನಗಳನ್ನು ಮಾಡಿ ಅಲ್ಲಿಗೆ ಕೃಷಿ ವಿಜ್ಞಾನಿಗಳನ್ನೇ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ರೈತ ಕ್ಷೇತ್ರ ಪಾಠಶಾಲೆ ಮಾಡಿಸಿ ಕೊನೆಗೆ ಒಬ್ಬ ಆರ್ಡಿನರಿ ರೈತರು ಬೆಳೆಯೋದಕ್ಕೂ ಈ ಒಂದು ಕ್ಷೇತ್ರ ಪಾಠಶಾಲೆಯಿಂದ ಬೆಳೆದಂತ ರೈತರಿಗೆ ಡಿಫ್ರೆನ್ಸಿಯೇಟ್ ಕಂಡುಹಿಡಿದು ಈಲ್ಡ್ ವ್ಯತ್ಯಾಸ ಕಾಸ್ಟ್ ಆಫ್ ಕಲ್ಟಿವೇಷನ್ ಅನ್ನು ಇದು ಮಾಡಿ ಆ ರೈತರಿಗೆ ತಿಳಿ ಹೇಳೋದು. ನಂತರ ಅದೇ ರೈತರ ಒಂದು ಹೊಲದಲ್ಲಿ ಕ್ಷೇತ್ರೋತ್ಸವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಆ ಒಂದು ರೈತರಿಗೆ ಮನದಟ್ಟು ಮಾಡಿಕೊಡ್ತೀವಿ. ಅದೇ ತರ ಆಸಕ್ತ ಗುಂಪುಗಳಂತ ಆಯ್ಕೆ ಮಾಡ್ತೀವಿ. ಆ ಒಂದು ಗುಂಪುಗಳಿಗೆ ತರಬೇತಿಯನ್ನು ಕೊಡಿಸ್ತೀವಿ. ಅವರಿಗೆ ಪ್ರೋತ್ಸಾಹವಾಗಿ ಒಂದು ಸೀಡ್ ಮನಿ ಅಂತ ಒಂದು ಅಮೌಂಟ್ ಅನ್ನು ಕೊಟ್ಟು ಆ ಒಂದು ಗುಂಪುಗಳನ್ನ ಸಶಕ್ತವಾಗಿ ಮಾಡಲು ಅನುಕೂಲವಾಗ್ತದೆ. ಅದೇ ತರ ನಮ್ಮ ಒಂದು ಈ ಯೋಜನೆಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದೊಳಗೆ ರೈತರಿಗೆ ಅವಾರ್ಡ್ ಕೆಲವು ತಾಂದಂತ ರೈತರುಗಳು ಇದ್ದಾರೆ. ಅದೇ ತರ ಗುಂಪುಗಳು ಒಂದು ತಾಲೂಕು ಮಟ್ಟಕ್ಕೆ ಒಂದು ಯಾವ್ದೋ ಒಂದು ಗುಂಪು ಚೆನ್ನಾಗಿತ್ತು ಅಂದ್ರೆ ಅವ್ರು ಏನ್ ಆಕ್ಟಿವಿಟೀಸ್ ಮಾಡ್ತಾರೆ ಅದನ್ನ ನೋಡಿ ಅವರಿಗೆ ಒಂದು ನಾವೊಂದು ತಂಡ ಒಂದು ರಚನೆ ಮಾಡ್ತೀವಿ ಜಿಲ್ಲಾ ಮಟ್ಟಕ್ಕೆ. ಆ ತಂಡ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ ಅನ್ನು ಮಾಡಿ ಆ ಒಂದು ತಂಡಗಳನ್ನು ಪರಿಗಣಿಸಿ ಅವರಿಗೆ ಸಹ ಒಂದು ಈ ಯೋಜನೆಯಿಂದ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ. ಆಮೇಲೆ ಈ ಒಂದು ಯೋಜನೆಯಲ್ಲಿ ಕಿಸಾನ್ ಗೋಷ್ಠಿಗಳನ್ನು ಸಹ ಏರ್ಪಡಿಸಲು ಅವಕಾಶಗಳು ಇರ್ತವೆ. ಇದಲ್ಲದೆ ಮತ್ತೆ ಇನ್ ಯಾವುದೇ ಚಟುವಟಿಕೆಗಳಾಗಲಿ, ಈ ನಮ್ಮ ಜಿಲ್ಲೆಯ ಕೆಲವರು ಹಾಸನದ ಬೆಳೆಯುವಂತಹ ಆಲೂಗಡ್ಡೆನ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆ ತೋರಿಸಿದ್ದಾರೆ ರೈತರು. ಈ ತರ ಹೊಸ ಹೊಸ ಕ್ರಾಪ್ಗಳು ಬೆಳೆಯುವಂತ ರೈತರು ಮುಂದ್ ಬಂದ್ರೆ ಅವರಿಗೆ ಈ ಯೋಜನೆಗಳ ಮುಖಾಂತರ ಒಂದು ತರಬೇತಿಯನ್ನು ಕೊಡಲು ನಮ್ಮ ಕೃಷಿ ಇಲಾಖೆಯಲ್ಲಿ ಈ ಆತ್ಮ ಯೋಜನೆಯು ಈ ತರ ಕೆಲಸ ಮಾಡುತ್ತದೆ. ತಾವುಗಳು ಈ ಒಂದು ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಹೇಳುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಪ್ರಗತಿಪರ ರೈತರು ಹಾಗೂ ತರಳಬಾಳು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರು ಆದಂತಹ ನಿಟ್ಟೂರಿನ ಇಟಗಿ ಶಿವಣ್ಣ ಅವರು ಮಾತನಾಡಿ, ಹಳ್ಳಿಗಳಿಗೆ ಬಂದು ರೈತರನ್ನ ಇಂತಹ ಆಹಾರ ಧಾನ್ಯಗಳನ್ನು ಬೆಳೆದುಕೊಡಿ ಅಂತ ಕೇಳುವ ಕಾಲ ಮುಂದೆ ಬರುತ್ತೆ ಎಂದರು. ಇವತ್ತು ವಿಶೇಷವಾಗಿ ಮಣ್ಣಿನ ಬಗ್ಗೆ ಚರ್ಚೆ ನಡೀತಾ ಐತೆ. ಆದ್ರೆ ದೇವರು ಸೃಷ್ಟಿ ಮಾಡಿದ್ದು ಒಂದು ಯಾವ್ದರೆ ಬೆಳೆ ಇರಬೇಕಂದ್ರೆ ತೆನೆ ಕಾಂಡ ಬೇರು ಅಂತ ಇತ್ತು. ಆದ್ರೆ ಅದ್ ಪ್ರಕೃತಿ ನಿಯಮ ಏನಿತ್ತಂದ್ರೆ ತೆನೆಯನ್ನ ಮನುಷ್ಯರು ತಗೊಳ್ಳಿ, ಕಾಂಡವನ್ನ ಏನ್ ನಾವು ಸಾಕಿರ್ತಕ್ಕಂಥ ದನಕರುಗಳಿಗೆ, ಆ ಬೇರನ್ನ ಮತ್ತು ಭೂಮಿಗೆ ಸೇರಿಸಬೇಕು ಅಂತ ಇದ್ರೆ ಅದು ಫಲವತ್ತತೆ ಆಗ್ತತೆ ಅಂತ ಇತ್ತು. ಆದ್ರೆ ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಬರೇ ತೆನೆಯಷ್ಟೇ ನೋಡ್ತಾ ಇದ್ದೇವೆ, ಕಾಂಡ ಆಮೇಲೆ ಬೇರಿಗೆಲ್ಲ ಬಿಟ್ಟದ್ಕೆ ಈ ಭೂಮಿ ಹಾಳಾಗೈತೆ ಅಂತ ನನ್ನ ಭಾವನೆ. ಈಗೆಲ್ಲ ಸಿಟಿಗಳಿಗೆ ಹಂಗೆ ರೈತರಿಗೆ ನನಗೆ ಇಂಥ ಬೆಳೆ ಬೇಕಾಗಿತ್ತಪ್ಪ, ಇಂಥ ಆಹಾರ ಬೇಕು, ನನಗೆ ಬೆಳೆದು ಕೊಡು ಅಂತ ಹಳ್ಳಿಗೆ ಬಂದು ಅಡ್ವಾನ್ಸ್ ಕೊಟ್ಟು ತಗೊಂಡೋಗ ಪರಿಸ್ಥಿತಿ ಮುಂದೆ ಬರ್ತತೆ ಅಂತ ಹೇಳಿ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತೊಬ್ಬ ಪ್ರಗತಿಪರ ಕೃಷಿಕರಾದ ಸಿಟಿ ಚಂದ್ರಪ್ಪ ಅವರು ಮಾತನಾಡಿ, ಮಣ್ಣನ್ನು ಅವೈಜ್ಞಾನಿಕವಾಗಿ ಸಾಗುವಳಿ ಮಾಡುವುದರಿಂದ ಹಾಗೂ ಅತಿಯಾದ ರಾಸಾಯನಿಕ ಬಳಕೆ ಮಾಡುವುದರಿಂದ ಭೂಮಿ ಬರಡಾಗಿದೆ ಎಂದರು. ನಮ್ಮ ಜೀವನ ಯಾವ್ದಕ್ಕಾಗಲಿ ಮಣ್ಣೇ ಮೂಲಾಧಾರ, ಇದು ಪಂಚಭೂತಗಳಲ್ಲಿ ಒಂದು. ಏನು ಬೇರೆ ಫ್ಯಾಕ್ಟ್ರಿಗಳು ಇದ್ದಂಗೆ ಮಣ್ಣು ಮಾಡೋ ಫ್ಯಾಕ್ಟ್ರಿ ಏನಿಲ್ಲ, ನಿಮಗೆಲ್ಲ ಗೊತ್ತಿದೆ. ಒಂದಿಂಚ್ ಮಣ್ಣು ನಾವು ಉತ್ಪಾದನೆ ಮಾಡ್ಬೇಕಾದ್ರೆ 10,000 ವರ್ಷ ಬೇಕಂತ, ಅದು ಸಾಧ್ಯ ಇಲ್ಲ. ಇತ್ತೀಚೆಗೇನು ನಾವು ಮಣ್ಣನ್ನ ಅವೈಜ್ಞಾನಿಕ ಸಾಗುವಳಿ ಮಾಡೋದ್ರಿಂದ, ರಾಸಾಯನಿಕ ಬಳಕೆ ಮಾಡೋದ್ರಿಂದ ಭೂಮಿ ಬರಡಾಗಿದೆ. ನಮ್ಮ ದೇಶದಲ್ಲಿ ಈ ಸಾಗುವಳಿ ಕ್ಷೇತ್ರದ ಎಷ್ಟಿದೆ ಅಂದ್ರೆ 64% ಇದೆಯಂತ. ಪ್ರಪಂಚಕ್ಕೆ 7ನೇ ಸ್ಥಾನದಲ್ಲಿ ಇದ್ವಿ ನಾವು. ಹಾಗೆ ಜಾರ್ಖಂಡ್ನಲ್ಲಿ ಸುಮಾರು 69% ಅರಣ್ಯ ಇದೆಯಂತೆ. ಆ ಅರಣ್ಯದಲ್ಲ ಸಾರ್ವಜನಿಕ ಕೊರತೆಯಿಂದ ಅರಣ್ಯ ಭೂಮಿ ಮೇಲೆ ಬರಡಾಗಿದೆ ಅಂತ. ಯಾಕೆ? ನಾವು ಈ ಮಣ್ಣಿನ ಬಗ್ಗೆ ಭೂಮಿ ಬಗ್ಗೆ ಅವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಇದೆಲ್ಲ ನಾವು ಮನಗಾಡ್ಬೇಕು. ನಾವು ಸ್ವಾತಂತ್ರ್ಯ ಬಂದಾಗ 33 ಕೋಟಿ ಅಂತ ನಾವು ಹಾಡು ಹೇಳ್ತಿದ್ವಿ. ಅವಾಗ 33 ಕೋಟಿ ಜನಸಂಖ್ಯೆ ಇತ್ತು ಅಂತ. ಈಗ ಭೂಮಿ ಏನು ಜಾಸ್ತಿ ಆಗಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿತ್ತೆ. ಈಗೇನು ಹೇಳ್ತೀವಿ, 141 ಕೋಟಿ ಆಗಿತ್ತೆ, ಭೂಮಿ ಅಷ್ಟೇ ಐತೆ. ಹಾಗಾಗಿ ನಾವು ಮಣ್ಣಿನ ಮಹತ್ವ ತಿಳ್ಕೊಂಡ್ಬಿಟ್ಟು ಅದನ್ನ ಹೆಂಗ್ ಸಂರಕ್ಷಣೆ ಮಾಡ್ಬೇಕು, ವೈಜ್ಞಾನಿಕವಾಗಿ ಹೇಗೆ ನಾವು ಬೇಸಾಯ ಮಾಡಿ ಅದನ್ನು ಉಳಿಸ್ಕೋಬೇಕು, ಮಣ್ಣಿನ ಫಲವತ್ತತೆ ಹೇಗೆ ಕಾಪಾಡಬೇಕು, ಉತ್ಪಾದನೆ ಹೇಗೆ ಹೆಚ್ಚಿಸ್ಕೋಬೇಕು ಅಂಬುದ್ರ ಬಗ್ಗೆ ನಾವು ನೀವೆಲ್ಲರೂ ನಿಗಾ ವಹಿಸಿದ್ರೆ ನಮ್ಮ ಮಣ್ಣನ್ನು ನಾವು ಉಳಿಸ್ತೀವಿ. ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತೊಬ್ಬ ಪ್ರಗತಿಪರ ಕೃಷಿಕರಾದಂತಹ HP ಮುರುಗೇಶಪ್ಪ ಅವರು ಮಾತನಾಡಿ, ಮಣ್ಣಿಗೆ ಅಗಾಧವಾದಂತಹ ಒಂದು ಶಕ್ತಿ ಇದೆ, ಮಣ್ಣನ್ನ ಜೀವಂತವಾಗಿ ಇಟ್ಟುಕೊಳ್ಳೋಣ ಎಂದರು. ಮಣ್ಣಿಂದ ಕಾಯ ಮಣ್ಣಿನ, ಇದನ್ನ ನಮ್ಮ ಎಷ್ಟೋ ಶತಮಾನಗಳ ಹಿಂದೆ ಪುರಂದರದಾಸರು ಆಡಿರೋದು. ಅಂದ್ರೆ ಹಿಂದೆ ಎಷ್ಟು ಮಟ್ಟಿಗೆ ಮಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು, ನಮ್ಮ ಇತಿಹಾಸಕಾರರು, ನಮ್ಮ ಋಷಿಮುನಿಗಳು ಅನ್ನತಕ್ಕಂಥದ್ನ ಒಂದೆರಡು ವಚನದಲ್ಲಿ ಹೇಳ್ತಾ ಇದ್ದೀವಿ. ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ. ಅಣ್ಣಗಳಿರ ಕೇಳಿರಯ್ಯ, ಅನ್ನ ಉದಕ ಊಟ ಇಡೋದು ಮಣ್ಣು, ಬಣ್ಣ ಬಂಗಾರ ಬಕ್ಕಸವೆಲ್ಲ ಮಣ್ಣು, ಉನ್ನತವಾದ ಪರ್ವತವೆಲ್ಲ ಮಣ್ಣು, ಮಣ್ಣು ಮೂರುಳ್ಳವನ ಕೈಲಾಸವೆಲ್ಲ ಮಣ್ಣು, ದೇವರ ಗುಡಿ ಮಠ ಮನೆಯೆಲ್ಲ ಮಣ್ಣು, ಆವಾಗ ಆಡುವ ಮಡಿಕೆಯೂ ಮಣ್ಣು, ಕೋವಿದ ಅರಸರ ಕೋಟೆಗಳೆಲ್ಲ ಮಣ್ಣು, ಪಾವನ ಗಂಗೆಯ ತಡೆಯೆಲ್ಲ ಮಣ್ಣು, ಭಕ್ತಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ಸತ್ತವರನ್ನು ಹೂಳಿ ಸುಡುವುದೇ ಮಣ್ಣು, ಉತ್ತಮವಾದ ವೈಕುಂಠವೇ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು. ನೋಡ್ರಿ ಎಷ್ಟು ಒಂದು ಮಣ್ಣಿನ ಪ್ರಾಮುಖ್ಯತೆಯನ್ನು ಕುರಿತು ಅವತ್ತಿನ ಕಾಲದಲ್ಲಿ ಹೇಳಿದರೆ. ನಮ್ಮ ಜೀವನ ನಡೆಸ್ತಿರೋದೆ ಮಣ್ಣಿಂದ. ಈ ಮಣ್ಣು ನಮಗೆ ಎರವಲಾಗಿ ಬಂದಿದೆ, ಸಾಲವಾಗಿ ಬಂದಿದೆ. ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಮಣ್ಣು. ಅವತ್ತಿನ ಕಾಲದಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಇರಲಿಲ್ಲ, ಯಾವುದು ಕ್ರಿಮಿನಾಶಕಗಳು ಇರಲಿಲ್ಲ. ಅವತ್ತಿನ ಕಾಲದಿಂದಲೂ ಅದನ್ನ ಸಂರಕ್ಷಣೆ ಮಾಡಿ ಯಾವುದು ರಾಸಾಯನಿಕ ಬಳಸದಲ್ಲೇ ಅವರು ಜೀವಂತವಾಗಿ ಉಳ್ಕೊಂಡ್ ಬಂದಿದ್ದಾರೆ. ಅವರ ಆರೋಗ್ಯವನ್ನು ಕಾಪಾಡ್ಕೊಂಡ್ ಬಂದ್ರು, ಯಾವ ಆಸ್ಪತ್ರೆಗಳಿಗೂ ಹೋಗ್ತಿರ್ಲಿಲ್ಲ. ಇವತ್ತು ಮನುಷ್ಯರ ಜನಸಂಖ್ಯೆ ಜಾಸ್ತಿ ಆಯ್ತು, 1967ರಲ್ಲಿ ಆಹಾರದ ಕೊರತೆ ಇದ್ದಾಗ ನಮ್ಮ ವಿಜ್ಞಾನಿಗಳ ಸಲಹೆಯಂತೆ ರಾಸಾಯನಿಕ ವಸ್ತುಗಳನ್ನ ಬಳಸೋದಕ್ಕೆ ನಿಂತ್ಕೊಂಡ್ವಿ. ಆಹಾರ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಲಿಕ್ಕೋಸ್ಕರ ರಾಸಾಯನಿಕ ವಸ್ತುಗಳನ್ನ ಬಳಸ್ರಿ, ಆದ್ರೆ ಅದ್ರ ಜೊತೆಗೆ ನಮ್ಮ ಕೊಟ್ಟಿಗೆ ಗೊಬ್ಬರ, ಬೇವಿನಿಂಡಿ ಇಂಥವನ್ನ ಪ್ರಮಾಣಕ್ಕೆ ತಕ್ಕಂತೆ ಬಳಸಿ ಅವಾಗ ಮಣ್ಣಿನ ಆರೋಗ್ಯ ಕೆಡದಿಲ್ಲ ಅಂತಕ್ಕಂತ ಒಂದು ಮಾಡಿದ್ದಾರೆ. ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ಮನೆಯಲ್ಲಿ ದನ ಕರುಗಳನ್ನ ಸಾಕಕ್ಕೆ ಯಾರು ತಯಾರಿಲ್ಲ, ಸಗಣಿ ಹೊಡೆಯಕ್ ತಯಾರಿಲ್ಲ, ಗೋತ ತೆಗಿಯಕ್ ತಯಾರಿಲ್ಲ, ಅದನ್ನ ಸಮರ್ಪಕವಾಗಿ ನಮ್ಮ ವ್ಯವಸಾಯಗಳನ್ನ ಮಾಡಕ್ ತಯಾರಿಲ್ಲ. ನಾವು ರಾಸಾಯನಿಕ ಬಳಸ್ತೀವಿ, ಔಷಧಿಗಳು ಹೊಡಿತೀವಿ, ನಮಗೆ ಬರ್ತಕ್ಕಂತ ಉತ್ಪನ್ನಗಳು ಸಹ ಪೂರ್ತಿ ವಿಷಯುಕ್ತವಾಗ್ತಾ ಇದಾವೆ. ಪ್ರತಿಯೊಂದು ಮನೆಯಲ್ಲೂ ವರ್ಷಕ್ಕೆ ಲಕ್ಷಗಟ್ಟಲೆ ಆಸ್ಪತ್ರೆಗೆ ಇಡ್ತಾ ಇದೀವಿ. ಯಾವ ಉದ್ದೇಶ ಅಂತಂದ್ರೆ ನಾವು ಉಪಯೋಗಿಸ್ತಕ್ಕಂತ ಆಹಾರದಿಂದ ಎಲ್ಲ ಕಲುಷಿತವಾಗಿ ವಿಷ ದೇಹದಲ್ಲಿ ಸೇರ್ಕೊಂಡು ನಾವು ಏನು ಜಾಸ್ತಿ ಆದಾಯ ತಗೊಂಡ್ರು ಅದನ್ನ ಬೇರೆ ರೂಪದಲ್ಲಿ ನಾವು ವ್ಯಯ ಮಾಡ್ತಾ ಇದೀವಿ. ಯಾರಿಗೂ ನೆಮ್ಮದಿ ಇಲ್ಲ. ಒಂದು ಅಗಾಧವಾದ ಶಕ್ತಿ ಅಂತ ಇರ್ತಕ್ಕಂತ ಒಂದು ಮಣ್ಣು, ಮಣ್ಣಿಂದಲೇ ಬರ್ತಕ್ಕಂಥದ್ದು. ಇಂಥ ಮಣ್ಣನ್ನು ನಾವು ಜೀವಂತವಾಗಿ ಇಟ್ಕೊಳ್ಳೋಣ. ನೈಸರ್ಗಿಕ ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರುವಂತಹ ಮಲ್ಲನಾಯಕನಹಳ್ಳಿಯ ರಾಘವ ಅವರು ಮಾತನಾಡಿ, ಮಣ್ಣನ್ನು ಸಡಿಲಗೊಳಿಸಲು ಗಿಡ ಮರ ಬಳ್ಳಿಗಳ ಪಾತ್ರ ಬಹಳ ಮುಖ್ಯ ಎಂದರು. ಸಹಜ ಕೃಷಿಗೆ ಇಂಗ್ಲಿಷಲ್ಲಿ ಇದಕ್ಕೆ ಇನ್ನೊಂದೇ ಫಾರ್ಮಿಂಗ್ ಅಂತಾರೆ, ಅಂದ್ರೆ ಕನ್ನಡದಲ್ಲಿ ಏನು ಮಾಡದೇ ಇರೋದು ಕೃಷಿ ಪದ್ಧತಿ ಅಂತ. ಎಲ್ಲರೂ ಉಳುಮೆ ಯಾತಕ್ಕೆ ಮಾಡ್ತಾರೆ, ಒಂದು ಕಳೆ ನಿರ್ವಹಣೆ ಮಾಡೋದು, ಇನ್ನೊಂದು ಮಣ್ಣನ್ನು ಸಡಿಲಿಸೋದು, ಮೃದು ಮಾಡೋದು. ಇವು ಎರಡು ಮುಖ್ಯವಾದ ವಿಚಾರ. ಹೌದ್ರಾ? ನೀವು ಬಹಳ ಚೆನ್ನಾಗಿ ಉಳುಮೆ ಮಾಡಿದ್ರು ಕೂಡ ಎಷ್ಟು ಆಳ ಮಾಡ್ಲಿಕ್ಕೆ ಸಾಧ್ಯ? ಬಹಳ ಅಂದ್ರೆ ಒಂದು ಮುಕ್ಕಾಲಡಿ. ಈಗ ನಮ್ಮಲ್ಲಿ ಹೆಂಗಾಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಕಾಡಿನಲ್ಲಿ ಯಾವ ರೀತಿ ಇರುತ್ತೋ ನಮ್ಮ ತೋಟನೂ ನಾನು ಹಂಗೆ ಮಾಡ್ಕೊಂಡಿದ್ದೀವಿ. ದೊಡ್ಡ ಮರ ಹಾಕಿರ್ತೀವಿ, ಅದ್ರ ಕೆಳಗೆ ಒಂದು ಸಣ್ಣ ಮರ, ಅದ್ರ ಕೆಳಗೆ ಒಂದು ಪೊದೆ ತರದ್ದು ಸಸಿ ಬೆಳೆದಿರ್ತೀವಿ, ಅದು ಮೂರನೇ ಹಂತ. ಅದ್ರ ಕೆಳಗಡೆಗೆ ಒಂದು ಸಸಿ ತರ ಬೆಳೆ ಅಂತವು ಹಾಕಿರ್ತೀವಿ, ನಾಲ್ಕನೇ ಹಂತ ಸಣ್ಣದಾಗಿ. ಅದ್ರ ಕೆಳಗಡೆಗೆ ಹುಲ್ಲು ಜಾತಿ ಹುಲ್ಲು ಬೆಳೀತತೆ, ಅದು ಐದನೇ ಹಂತ. ಅದರ ಕೆಳಗೆ ಗೆಡ್ಡೆ ಗೆಣಸುಗಳು ಭೂಮಿ ಒಳಗೆ ಬರೋಂತವು. ಆಮೇಲೆ ಮಣ್ಣಿನ ಮೇಲೆ ಅಣಬೆ ಬರ್ತಾವ್ರ, ವಿವಿಧವಾದ ಅಣಬೆ, ಅದು ಆರನೇ ಹಂತ. ಬಳ್ಳಿ ಹಬ್ಬ ಅಂತ ಬಳ್ಳಿಗಳು ಬರ್ತವೆ, ಅದು ಏಳನೇದು. ಕೆಲವು ಬಳ್ಳಿಗಳು ಯಾವ್ದಾದ್ರು ಸಪೋರ್ಟ್ ಮರಗಳು ಸಿಕ್ಕರೆ ಮೇಲತ್ತವೆ. ಈ ತರ ಒಂದು 8-9 ಬೇರೆ ಬೇರೆ ಹಂತಗಳಲ್ಲಿ ಸಸಿಗಳು ನೀವು ಕಾಡಿನಲ್ಲಿ ನೋಡ್ಬೋದು. ಹೌದ್ರ? ಅದೇ ರೀತಿ ಕಾಡಿನಲ್ಲಿ ಹೆಂಗೋ ನಾವು ನಮ್ಮ ತೋಟದಲ್ಲೂ ಕೂಡ ನಾವು ಹಂಗೆ ಅಳವಡಿಸ್ಕೊಂಡಿದ್ದೀವಿ. ಆ ರೀತಿ ಅಳವಡಿಸ್ಕೊಂಡಾಗ ಒಂದೊಂದು ಜಾತಿ ಸಸಿಗಳು ಅದರ ಬೇರಿನ ರಚನೆ ಬೇರೆ ಬೇರೆ ತರ ಇರುತ್ತೆ. ಕೆಲವು ಈಗ ಹುಲ್ಲು ಜಾತಿ ಇದಾವೆ, ಸುಮ್ಮನೆ ಮಣ್ಣಿನ ಮೇಲ್ಪದರದಲ್ಲೇ ಇರ್ತವೆ. ಕೆಲವು ಆಳವಾಗಿ ಹೋಗ್ತಾವೆ ಬೇರುಗಳು. ಈ ತರ ಬೇರೆ ಬೇರೆ ಸಸಿದು ಬೇರೆ ಬೇರೆ ರಚನೆ ಇರುತ್ತೆ. ಸಾಮಾನ್ಯ ನಾವು ಮೇಲ್ ನೋಡೋದ್ರಿಂದ ಒಳಗಡೆಗೆ ಬೇರಿನ ರಚನೆ ನಮಗೆ ಗೊತ್ತಾಗಲ್ಲ. ಎಷ್ಟು ದಟ್ಟವಾಗಿ ಹತ್ರ ಹತ್ರ ಮಣ್ಣು ಒಳಗಡೆಗೆ ಬೇರುಗಳು ರಂಧ್ರ ಮಾಡಿಕೊಂಡು ಸಡಿಲ್ಸ್ಕೊಂತ ಒಳಗೆ ಹೋಗ್ತವೆ. ನಮ್ಮಲ್ಲಿ ಒಂದು ಜಾತಿ ಸಸಿ ಇದೆ, 20 ಆಳಮಟ್ಟ ಬೇರು ಹೋಗ್ಲಿಕ್ಕೆ ಅವಕಾಶ ಇದೆ. ಒಂದು ಬಳ್ಳಿ 20 ಆಳಮಟ್ಟ ಹೋಗುತ್ತಂದ್ರೆ 20 ಆಳಮಟ್ಟನು ಮಣ್ಣನ್ನ ಸಡಿಲ್ಸ್ಕೊಂಡು ಹೋಗಿರ್ತದೆ. ಈ ರೀತಿ ಒಂದು ಸಸಿ ಬೇರುಗಳು ಮಣ್ಣನ್ನು ಸಡಿಲಿಸ್ತವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ದಾವಣಗೆರೆಯ ಐಸಿಆರ್ ತರಳಬಾಳು ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸಿ 4 ಮಾತುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾನೆ. ನೀವೆಲ್ಲರೂ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮತ್ತಷ್ಟು ಮೆರಗನ್ನ ತಂದಿದ್ದೀರಿ. ನಿಮ್ಮ ಕೃಷಿ ಕಾಯಕದಲ್ಲಿ, ನಿಮ್ಮ ಕೃಷಿ ಜಮೀನಿನಲ್ಲಿ ನಾವು ಹೇಳುವ ಕೆಲವು ವಿಷಯಗಳು ನಿಮಗೆ ಉಪಯುಕ್ತವಾದರೆ ನಮ್ಮ ಶ್ರಮ ಸಾರ್ಥಕ. ಹಲವಾರು ಮಳಿಗೆಗಳಿದೆ, ರೈತ ಉತ್ಪಾದಕ ಕಂಪನಿಗಳು ರೈತರೇ ತಯಾರಿಸಿದಂತ ಉತ್ಪನ್ನಗಳನ್ನ ನೀವು ನೋಡ್ತಾ ಇದ್ದೀರಿ. ರೈತರು ಬರೀ ಬೆಳೆದು ಕೊಡ್ತಾ ಇದ್ರು, ಉತ್ಪನ್ನಗಳನ್ನ ರೆಡಿ ಮಾಡಿ ತಯಾರು ಮಾಡಿ ಕೊಡ್ತಿರ್ಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಬದಲಾದಂತ ಈ ಕಾಲಘಟ್ಟದಲ್ಲಿ ರೈತರೇ ಒಂದು ಕಂಪನಿ ರೂಪದಲ್ಲಿ ಸಾವಿರಾರು ರೈತರು ಒಂದು ಚೌಕಟ್ಟಲ್ಲಿ ಬಂದು ತಾವು ಬೆಳೆದಂತ ವಸ್ತುಗಳನ್ನ ಮಾರ್ಲಿಕ್ಕೆ ಅದನ್ನ ಪ್ಯಾಕೇಜಿಂಗ್ ಮಾಡೋದಿರ್ಲಿ, ಅದಕ್ಕೆ ಹೆಸರು ಕೊಡೋದಿರ್ಲಿ, ಅದನ್ನ ಸಂಸ್ಕರಣೆ ಮಾಡಿ ರೆಡಿ ಟು ಈಟ್ ಅಂತ ಹೇಳ್ತೀವಿ, ತಿನ್ನಕ್ಕೆ ಸಿದ್ಧವಾಗಿರುವಂತ ಪದಾರ್ಥಗಳನ್ನ ಕೊಡುವಂತ ಸಂದರ್ಭ ಈಗ ಇದೆ. ಕೃಷಿ ಹೇಗಿದ್ರು ನಿಮಗೆ ಗೊತ್ತಿರೋದು, ಕೃಷಿಯನ್ನ ನೋಡಿ ಕಲಿಬೇಕು, ಮಾಡಿ ತಿಳಿಬೇಕು. ತುಂಬಾ ಒಳ್ಳೊಳ್ಳೆಯ ಕೃಷಿಕರು ಕೃಷಿ ಪದ್ಧತಿಗಳನ್ನ ಮಾಡುವಾಗ ನಾವು ನೋಡಿ ಕೇಳಿ ಓದಿ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿ ನಮ್ಮ ಜಮೀನುಗಳಲ್ಲಿ ಅದನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಇವತ್ತಿನ ದಿನ ನಿಮಗೆ ಗೊತ್ತಿರೋ ಹಾಗೆ ಮಣ್ಣಿಗೆ ಆಗ್ತಿರುವಂತಹ ತೊಂದರೆಗಳನ್ನ ನಿವಾರಿಸಲಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಮಣ್ಣನ್ನ ಸಂಭ್ರಮಿಸುವಂತದ್ದು. ಮಣ್ಣಿನ ವಿಚಾರವಾಗಿ ಬರೀ ಮನುಷ್ಯ ಅಷ್ಟೇನೆ ಬಹಳ ಮುಖ್ಯನ ಈ ಭೂಮಿ ಮೇಲೆ, ಇವೆಲ್ಲ ವಿಚಾರಗಳು ನಮ್ಮ ಮನಸ್ಸಲ್ಲಿ ಹಾದು ಹೋಗ್ತವೆ. ಕೃಷಿ ವಿಜ್ಞಾನ ಕೇಂದ್ರದ ಚಾವಡಿಯಲ್ಲಿ ನೀವು ಬೆಳೆಗಳನ್ನ ನೋಡ್ತೀರಿ, ಬೇರೆ ಬೇರೆ ತರದ ಹಣ್ಣಿನ ಗಿಡಗಳನ್ನ ಹಾಕಿರೋದು ನೋಡಿದಿರಿ, ಬೇರೆ ಬೇರೆ ಪದ್ಧತಿ ಪ್ರಾತ್ಯಕ್ಷಿಕಗಳನ್ನ ನೋಡ್ತಿದ್ದೀರಿ. ಡೈರಿ ಇದೆ, ಡೈರಿಗೆ ಬೇಕಾದಂತ ಅಜೋಲಾ ಮೇವಿನ ಬೆಳೆಗಳಿದೆ, ಗೋಬರ್ ಗ್ಯಾಸ್ ಉತ್ಪಾದನೆ ಕೇಂದ್ರ ಇದೆ, ಅದಾದ್ಮೇಲೆ ಮೀನಿನ ಹೊಂಡ ಇದೆ, ಮೀನನ್ನ ಕೃಷಿ ಮಾಡುವಂಥದ್ದು, ಮೀನು ಬೆಳೆಯುವಂಥದ್ದು. ಇದರ ಜೊತೆಗೆ ಒತ್ತೊತ್ತಾಗಿ ಅರಣ್ಯ ಸಸಿಗಳನ್ನ ಬೆಳೆದ್ರೆ ಅದೊಂದು ಸುಂದರವಾಗಿ ನೋಡಲಿಕ್ಕೂ ಸಿಗುತ್ತೆ, ಮತ್ತೊಂದೊಂದು ತಡೆಯಾಗಿ ಉಳಿತದೆ, ಮತ್ತೆ ಕಸವನ್ನ ರಸವನ್ನಾಗಿ ಪರಿವರ್ತಿಸುವಂತ ಒಂದು ಕೇಂದ್ರವನ್ನಾಗಿ, ಆ ಒಂದು ಫ್ಯಾಕ್ಟರಿ ತರ ಕೆಲಸ ಮಾಡಕ್ಕೆ ಮಿಯಾವಾಕಿ ಮಿನಿ ಫಾರೆಸ್ಟ್ ಅಂತೇಳಿ ಒಂದು ತತ್ವ ಇದೆ. ಅದರ ಪ್ರಕಾರ ಒಂದು ಕಿರು ಅರಣ್ಯ ಪ್ರದೇಶನ ಮಾಡಿ ಅದರಿಂದ ಸಣ್ಣ ಜೀವಿಗಳಿಗೆ ಒಂದು ಮನೆಯಾಗಿ ಅದಿರುತ್ತದೆ ಅನ್ನೋದು ನಮ್ಮ ಆಶಯ. ಬಂಧುಗಳೇ, ನಮ್ಮ ಜನಸಂಖ್ಯೆ ಈಗ 140 crore ದಾಟಿದೆ. ಇನ್ನೊಂದು 25-30 ವರ್ಷದಲ್ಲಿ ನಾವು 1.6 billion ಅಂದ್ರೆ 160 crore ದಾಟಲಿದ್ದೇವೆ. ಇರುವ ಭೂಮಿ ಅಷ್ಟೇ, ಯಾಕೆ ಏನಾಗಲ್ಲ ಅಂತ ಧೈರ್ಯದಲ್ಲಿ ಹೇಳ್ತೀನಿ ಅಂದ್ರೆ 1850 ನಮ್ಮ ಭೂಮಿಯ ಜನಸಂಖ್ಯೆ 100 crore ಇತ್ತು. ಈಗ ಎಷ್ಟಿದೀವಿ ಗೊತ್ತಾ? ಮೊನ್ನೆ November 15 ವಿಶ್ವಸಂಸ್ಥೆಯವರು ಅನೌನ್ಸ್ ಮಾಡಿದ್ದು 800 crore ಜನಸಂಖ್ಯೆ ಇದೆ ನಮ್ಮ ಭೂಮಿ ಮೇಲೆ. ಬರೇ 170 ವರ್ಷದಲ್ಲಿ 700 crore ಜನಸಂಖ್ಯೆ ಈ ಭೂಮಿ ಮೇಲೆ ಬಂದಿದೆ. ಈ 150 ವರ್ಷದಲ್ಲಿ ಆಗಿರುವಂತಹ ಸಾಮರ್ಥ್ಯ ಬದಲಾವಣೆ, ವೈಜ್ಞಾನಿಕ ಬದಲಾವಣೆ, ವಿಜ್ಞಾನ ತಂತ್ರಜ್ಞಾನ ಇವುಗಳ ಶಕ್ತಿ ನೋಡಿದ್ರೆ ಕಳೆದ 2 ವರ್ಷದಿಂದ ನಾವೇನು ಅನುಭವಿಸಿದೀವಿ ನಿಮಗೆ ಗೊತ್ತಿದೆ. ಕೊರೋನಾ ಹೆದರಿಸಿದೀವಿ, ಕೊರೋನಾ ಹಿಮ್ಮೆಟ್ಟಿದೆ. ಜಾಗೃತಿಯನ್ನು ಬೆಳೆಸಿದೆ, ಜಾಗೃತವಾಗಿರಬೇಕು. ಅದರ ಜೊತೆಗೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಈ ಇಷ್ಟು ಜನಸಂಖ್ಯೆಯ ಇರುವಂತಹ ಈ ಭೂಮಿಯಲ್ಲಿ ಇಂಥ ಒಂದು ಪ್ರಮಾದ ನಡೆದ್ರು ಕೂಡ ವಿಜ್ಞಾನ ತಂತ್ರಜ್ಞಾನದಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಲ್ಲವು ಅನ್ನೋದು ನಮಗೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡುವಂತ ಕಾಲ ಇದೆ. ಈ ಹೆಮ್ಮೆ ಜಾಸ್ತಿ ದಿನ ಉಳಿಬೇಕಂತ ಹೇಳಿದ್ರೆ ಈ ಜಾಣ್ಮೆ ಏನಿದೆ ಇದನ್ನ ತುಂಬಾ ಸೃಜನಶೀಲತೆಯಿಂದ ತುಂಬಾ ಜಾಗರೂಕತೆಯಿಂದ ಬಳಸಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮೈಂಡ್ ಫುಲ್ ಆಫ್ ಅದರ್ಸ್ ಅನ್ನೋ ಮಾತು ಮಾತ್ರ. ಅದಿದ್ರೆ ಇನ್ ಎಷ್ಟು ಕೊರೋನಾ ಬಂದ್ರು ನಾವು ಧೈರ್ಯವಾಗಿ ಗೆಲ್ಬಹುದು. ಈ ಭೂಮಿಗೆ ಒಂದು ಕೆಪಾಸಿಟಿ ಇದೆ, 1200 crore ಜನಸಂಖ್ಯೆನ ಈ ಭೂಮಂಡಲ ಹಿಡ್ಕೊಳಕ್ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಎಸ್ಟಿಮೇಟ್ ಹೇಳ್ತದೆ. ನಮ್ಮ ದೇಶಕ್ಕೆ 180 crore ಇಂದ 200 crore ಈ ಭೂಮಂಡಲ ಯಾವುದು ನಮ್ಮ ಭರತಖಂಡ ಹಿಡ್ಕೊಳಕ್ ಸಾಧ್ಯತೆ ಇದೆ. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಪ್ರಕೃತಿದೆ ತನ್ನದೇ ಆದಂತ ಕೆಲವು ಬ್ಯಾಲೆನ್ಸಿಂಗ್ ಇವಿದಾವೆ, ಸ್ಕ್ರೂ ಡ್ರೈವರ್ಸ್, ಅವುಗಳನ್ನ ಯೂಸ್ ಮಾಡಿ ಟೈಟ್ ಮಾಡಿ ಕರೆಕ್ಟ್ ಮಾಡುತ್ತೆ. ಇರುವಷ್ಟು ಸಮಯವನ್ನ ತುಂಬಾ ಖುಷಿಯಿಂದ ನಿಮ್ಮ ಜಮೀನುಗಳಲ್ಲಿ ಕೆಲಸ ಮಾಡ್ತಾ, ನಿಮ್ಮ ಮನೆಯಲ್ಲಿ ಆನಂದವಾಗಿರ್ತಾ, ಹಾಸ್ಪಿಟಲ್ಗಳಿಗೆ ಹೋಗದಂಗೆ ಚೆನ್ನಾಗಿ ತಿಂದುಂಡು ಇರಬೇಕಾದಂತ ಆರೋಗ್ಯ ನಿಮ್ದಾಗಬೇಕು. ಅದಕ್ಕೆ ಬೇಕಾಗಿರುವಂತ ಪರಿಶ್ರಮ ಪಡುವ ಮನೋಭೂಮಿಕೆ ಮಾತ್ರ ನಮ್ದಿರ್ಬೇಕು. ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ಆಮೇಲೆ ಆರೋಗ್ಯ ತನ್ನಿಂತಾನೆ ಬರ್ತದೆ. ಈ ಸೂಕ್ಷ್ಮ ನಮ್ಮ ಅಜ್ಜರು ಎಲ್ಲರೂ ಹೇಳ್ಕೊಟ್ರದೆ ಅದನ್ನ ನಾವು ಮರೆತು ಬಿಟ್ಟಿವಿ. ಬೆಳೆ ಬೆಳೆಯುವಂತ ಭೂಮಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇದು ಡೇಂಜರಸ್. ಜನಸಂಖ್ಯೆ ಜಾಸ್ತಿ ಆದ್ರೆ ಹೆದರಬೇಡ್ರಿ ಅಂದ್ಬಿಟ್ಟೆ ಮತ್ತೆ ಈಗ ಊಟ ಕೊಡ್ಬೇಕಲ್ಲ. ಹಸಿರು ಕೊಡುವಂತ ಭೂಮಿ, ಬೆಳೆ ಬೆಳೆಯುವಂತ ಭೂಮಿ ದಿನದಿಂದ ದಿನ ಕಡಿಮೆ ಆಗ್ತಿರುವಾಗ ಡೇಂಜರ್ ಇದೆ. ಆ ಡೇಂಜರ್ ನ ಯಾರು ಹ್ಯಾಂಡಲ್ ಮಾಡಬೇಕಂದ್ರೆ ನಾವು ನೀವೆಲ್ಲ. ಈ ಇಡೀ ವರ್ಷ 12 ಮಳೆ ಬಂದಿದೆ, ವಿಶೇಷವಾದಂತ 2022 ಇದು. ಡಿಸೆಂಬರ್ ಅಲ್ಲಿ ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ, ಹಾಗಾಗಿ ಇದೊಂದು ವಿಶಿಷ್ಟವಾದಂತ ವರ್ಷವಾಗಿ ರೆಕಾರ್ಡ್ ಆಗಲಿದೆ. ಇಂತಹ ಸಂದರ್ಭದಲ್ಲಿ ಬಿಸಿಲಿಗೆ ನೆಲವನ್ನ ನೇರವಾಗಿ ತೋರಿಸಿದೆ, ಅದನ್ನೊಂಚೂರು ಮುಚ್ಚಬೇಕು, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಮುಚ್ಚಬೇಕು. ಯಾಕೆ ಮುಚ್ಚಬೇಕಪ್ಪ ಅಂತ ಹೇಳಿದ್ರೆ ಅಲ್ಲೊಂದು ಇಂಗಾಲ ಅಂತ ಒಂದು ವಸ್ತು ಇದೆ. ಇಂಗಾಲ ನಿಮಗೆ ಗೊತ್ತಿದೆ, ಅತ್ಯಂತ ಹೆಚ್ಚಿರುವ ಮತ್ತು ಪ್ರಮುಖವಾದ ವಸ್ತು ಇಂಗಾಲ. ನಮ್ಮ ದೇಹದಲ್ಲಿದೆ, ಭೂಮಿ ಮೇಲಿದೆ, ಪ್ರಾಣಿ ಗಿಡ ಮರ ಪಕ್ಷಿಗಳಲ್ಲೆಲ್ಲವೂ ಇರುವಂತ ಬಹಳ ಮುಖ್ಯವಾದ ವಸ್ತು. ಆ ಇಂಗಾಲ ಅನ್ನೋದು ಏರ್ಪೇರ್ ಆಗಂಗಿಲ್ಲ, ಎಲ್ಲೆಲ್ಲಿ ಎಲ್ಲೇ ಎಷ್ಟೆಷ್ಟಿರ್ಬೇಕು ಅಷ್ಟಿರ್ಬೇಕು. ಹೆಚ್ಚು ಪ್ರಮಾಣ ಅದು ವಾತಾವರಣದಲ್ಲಿ ಇದ್ರೆ ಅದರಿಂದ ಆಗುವಂತ ಸಮಸ್ಯೆಗಳು ಬಹಳ ದೊಡ್ಡದಿದೆ. ಇಂಗಾಲನ್ನ ನೆಲ ಹಿಡಿದಿಟ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ನೆಲ ಇಂಗಾಲವನ್ನ ಹಿಡಿದಿಟ್ಕೊಳ್ಳುವ ಒಂದು ಟ್ರೆಜರಿ ಅನ್ಕೊಂಡಿದ್ವಿ, ಟ್ರೆಜರಿ ಗೊತ್ತು ನಿಮ್ಗೆ. ಆದ್ರೆ ಈಗ ನೆಲ ಸಡಿಲ ಮಾಡಿ ಮಾಡಿ ಬೇರೆ ಬೇರೆ ಚಟುವಟಿಕೆಗಳಿಂದ ಅದು ಸಡಿಲಗೊಂಡು ಇಂಗಾಲ ಹೊರಗೆ ಬರ್ತಾ ಇದೆ. ನೆಲದಲ್ಲಿ ಇದ್ದಂತ ಇಂಗಾಲ ಹೊರಗೆ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ನಮಗೆ ಬೇಕಾದ ರೀತಿಯಲ್ಲಿ ಇಳುವರಿ ಬರಲ್ಲ, ಕಂಡು ಕೇಳರೆದಂತ ಕೀಟ ರೋಗ ಬಾಧೆಗಳು ಶುರುವಾಗ್ತವೆ, ನಮ್ಮನ್ನು ಹೈರಾಣ ಮಾಡ್ಲಿಕ್ಕೆ ಇಷ್ಟು ಸಾಕು. ಈ ರೀತಿಯ ಸೂಕ್ಷ್ಮಗಳನ್ನ ನಾವು ಅರಿಲೇಬೇಕು. ಅದಕ್ಕೆ ನಾವು ನೀವೆಲ್ಲರೂ ಒಟ್ಟಿಗೆ ಕೂತು ಈ ಮಾತುಗಳನ್ನ ಅರ್ತ್ಕೊಳ್ಬೇಕು. ನಾನೇನ್ ಮಾಡಬಹುದು ಸರ್, ಅಮ್ಮ ನಾನೇನ್ ಮಾಡಬಹುದು, ಅಕ್ಕ ನೀವೇನ್ ಮಾಡಬಹುದು ಅಂತ ಹೇಳ್ಕೊಂಡು ನಮ್ಮ ಕೈಲಾದ ಸಾಧ್ಯತೆಗಳನ್ನ ಮಾಡಿ ಗೆಲ್ಲಬೇಕಾದಂತ ಸಂದರ್ಭ. ನನ್ನ ಮಾತನ್ನು ಮುಗಿಸ್ತೇನೆ, ನಮಸ್ಕಾರ. ಈ ಸಮಾರಂಭದಲ್ಲಿ ವಿಜ್ಞಾನಿಗಳು, ಅಧಿಕಾರಿಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಕೃಷಿಕರು, ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ಹೀಗೆ ಇಡೀ ದಿನ ನಡೆದ ಈ ಸಮಾರಂಭವನ್ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಚ್ ಎಂ ಸಣ್ಣಗೌಡರು ನಿರೂಪಿಸಿದ ಈ ಕಾರ್ಯಕ್ರಮ ಅವರ ಒಂದು ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ನಮಸ್ತೆ ನಮಸ್ತೆ, ಈ ಮಣ್ಣಿಗೆ ನಾ ಚಿರಋಣಿ, ಮಣ್ಣಿಗೆ ನಾ ಚಿರಋಣಿ, ಈ ಮಣ್ಣಿಗೆ ನಾ ಚಿರಋಣಿ.